ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ದೊಡ್ಡ ಬ್ಯಾಡಿಗೆರೆಯ ಪ್ರಗತಿಪರ ಕೃಷಿಕ ರಾಜಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡುವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ದೊಡ್ಡ ಬ್ಯಾಡಿಗೆರೆಯ ಪ್ರಗತಿಪರ ಕೃಷಿಕರಾದ ರಾಜಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸಮಗ್ರ ಕೃಷಿಯಲ್ಲಿ ಅವರು ನಿರತರಾಗಿರ್ತಕ್ಕಂಥದ್ದು, ಬಹಳ ಮುಖ್ಯವಾಗಿ ಪರಿಸರಕ್ಕೆ ಪೂರಕವಾಗಿ ಒಂದಷ್ಟು ಕೃಷಿಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ಬಹಳ ಇಷ್ಟಪಟ್ಟು ಕೈಮುಟ್ಟಿ ಕೃಷಿಯನ್ನ ಮಾಡ್ತಾ ಇರುವಂತವರು. ಶಿಕ್ಷಕರಾಗಿ ನಿವೃತ್ತರಾಗಿದ್ದಾರೆ. ನಿವೃತ್ತಿಯ ನಂತರ ಪೂರ್ಣ ಪ್ರಮಾಣದಲ್ಲಿ ಕೃಷಿಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಬೇಲೂರು ತಾಲೂಕು ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂತಹ ಒಂದು ಪ್ರದೇಶ, ಹಾಗೆಯೇ ಅಂತರ್ಜಲವೂ ಕೂಡ ಸಾಕಷ್ಟು ಬತ್ತಿ ಹೋಗಿದೆ. ಈ ನಿಟ್ಟಿನಲ್ಲಿ ನೀರಿನ ಸಂರಕ್ಷಣೆಗೂ ಕೂಡ ತಮ್ಮ ತಾಕಿನಲ್ಲಿ ಅನೇಕ ಅವಕಾಶಗಳನ್ನು ಮಾಡಿಕೊಂಡಿದ್ದಾರೆ. ಆ ಮೂಲಕ ವರ್ಷಪೂರ್ತಿ ನೀರಿನ ಕೊರತೆ ಆಗದ ಹಾಗೆ ಅವರು ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಸಮಗ್ರ ಕೃಷಿಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಪ್ರದರ್ಶನ್ ಅವರೇ. ಸರ್, ಬಹಳ ಇಷ್ಟಪಟ್ಟು ತಾವು ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥವ್ರು, ಶಿಕ್ಷಕರಾಗಿ ತಾವು ಸೇವೆಯನ್ನ ಸಲ್ಲಿಸಿದಿರಿ. ಶಿಕ್ಷಕರಾಗಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಕೃಷಿಯನ್ನ ಕೈಬಿಡಲಿಲ್ಲ. ಈಗ ನಿವೃತ್ತಿಯ ನಂತರವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತಾವು ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥವ್ರು, ಯಾಕೆ ಕೃಷಿಯ ಬಗ್ಗೆ ಇಷ್ಟೊಂದು ಒಲವು ಆಸಕ್ತಿ ನಿಮಗೆ? ಕೃಷಿಯಲ್ಲಿ ಆಸಕ್ತಿ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದಂತವ್ರು. ನಮ್ಮ ತಂದೆ ಪರ್ವತಮಲೆಗೌಡರು ಅಂತ ಹೇಳ್ಬಿಟ್ಟು ದಿವಂಗತರಾಗಿದ್ದಾರೆ, ಅವ್ರಿಗೆ ಇಲ್ಲ ಈಗ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೃಷಿಯನ್ನು ತುಂಬ ಇಷ್ಟಪಟ್ಟು ಚಿಕ್ಕಂದಿಂದಲೂ ನಾವು ಮಾಡ್ತಾ ಇದ್ದು, ಹಾಗಾಗಿ ಕೃಷಿಯಲ್ಲಿ ನಮಗೆ ಆಸಕ್ತಿ ಬಂತು. ಎಷ್ಟು ಎಕರೆ ಜಮೀನಿದೆ, ಏನೆಲ್ಲ ಬೆಳೆಗಳನ್ನ ಬೆಳೆದುಕೊಂಡಿದ್ದೀರಿ? ನಾವು ಒಟ್ಟಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಒಂದು 25 ಎಕರೆ ಜಮೀನಿತ್ತು. ನಾವು 4 ಜನ ಸಹೋದರರು. ನಮ್ಮ ತಂದೆಯರಿದ್ದಂಥ ಕಾಲದಲ್ಲಿ ನಾವು ಕಬ್ಬನ್ನು ತುಂಬ ಚೆನ್ನಾಗಿ ಬೆಳೀತಾ ಇದ್ದು, ನಮ್ಮದೇ ಆದಂಥ ಒಂದು ಕ್ರಷರ್ ಇತ್ತು. ಅಲ್ಲಿ ನಾವು ಬಿಳಿ ಬೆಲ್ಲ, ಅಚ್ಚಿನ ಬೆಲ್ಲ ಅಂತ ಹೇಳ್ಬಿಟ್ಟು ತಯಾರು ಮಾಡ್ತಾ ಇದ್ವು. ನಾವು ಡಿವೈಡ್ ಆದ ನಂತರ ಪಾಲಾದ ಮೇಲೆ ಕೃಷಿಯನ್ನು ನಾವು ನಿಭಾಯಿಸೋದಕ್ಕಾಗಲಿಲ್ಲ, ಹಾಗಾಗಿ ಅದನ್ನು ನಿಲ್ಲಿಸಿದ್ವು. ಈಗಲೂ ಸಹ ಕಬ್ಬಿನ ಕೃಷಿಯನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಧಾನವಾಗಿ ಯಾವ್ಯಾವ ಬೆಳೆಯನ್ನು ತಾವು ಬೆಳೀತಾ ಇದ್ದೀರಾ ಸರ್? ನಮ್ಮ ತೋಟದಲ್ಲಿ ನಾವು ಕಬ್ಬು ಮೇಯ್ನ್ ಆಗಿ, ತೆಂಗು ಸ್ವಲ್ಪ ಜಾಸ್ತಿ ಆದಮೇಲೆ ಕಬ್ಬನ್ನು ಸ್ವಲ್ಪ ಕಡಿಮೆ ಮಾಡಿದ್ವು. ಆ ನಂತರದಲ್ಲಿ ನಾವು ಶುಂಠಿಯನ್ನು ಬೆಳಿತೀವಿ, ಕೋಸನ್ನು ಬೆಳಿತೀವಿ, ಈಗ ಸ್ವಲ್ಪ ಬಾಳೆನೂ ಸಹ ಇದೆ. ಈ ಕೃಷಿಯನ್ನು ನಾವು ಮಾಡ್ತಾ ಇದ್ವಿ ಸರ್. ಕಬ್ಬನ್ನ ಬಹಳ ಹಿಂದೆ ಬೆಳೀತಾ ಇದ್ವಿ, ಆ ನಂತರ ಈಗ ಒಂದು 20-25 ವರ್ಷಗಳ ನಂತರ ಮತ್ತೆ ಕಬ್ಬಿನ ಬೆಳೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಾವು ಹೇಳಿದ್ರಿ. ಹೇಗಿದೆ ಕಬ್ಬಿನ ಬೆಳೆಯ ಅನುಭವಗಳು? ಕಬ್ಬಿನ ಬೆಳೆ ನಿಜಕ್ಕೂ ಹಿಂದೆ ಒಂದು ಗಾದಿ ಇದೆ, ಉಕ್ತಿ ಅಂತ ಏನಪ್ಪ ಅಂತ ಹೇಳಿದ್ರೆ, ಕಬ್ಬು ಹಾಕಿದವನು ಕೆಡಲ್ಲ, ಬಾಳೆ ಹಾಕಿದವನು ಬದುಕಲ್ಲ ಅಂತಕ್ಕಂಥ ಒಂದು ಮಾತಿದೆ. ಅದರಂತೆ ನಾವು ಹಿಂದಿನಿಂದಲೂ ಕಬ್ಬನ್ನು ನಾವು ಬೆಳ್ಕೊಂಡು ಬಂದು ಅದರ ನಿರ್ವಹಣೆ ತುಂಬಾ ಸುಲಭ, ಮತ್ತೆ ಅದನ್ನ ಮೇಂಟೆನೆನ್ಸ್ ಮಾಡತಕ್ಕಂಥದ್ದು ಬಹಳ ಸುಲಭ ಆಗಿರೋದ್ರಿಂದ ಕಬ್ಬನ್ನ ನಾವು ಅಂದಿನಿಂದಲೂ, ನಮ್ಮ ತಂದೆಯ ಕಾಲದಿಂದಲೂ ನಾವು ಕಬ್ಬಿನ ಕೃಷಿಯನ್ನ ಮಾಡ್ಕೊಳ್ತಾ ಬರ್ತಾ ಇದೀವಿ. ಈಗ ಎಷ್ಟು ಎಕರೆಯಲ್ಲಿ ಕಬ್ಬನ್ನ ಬೆಳೀತಾ ಇದ್ರಿ? ಈಗ ನಾವು ನಮ್ಮ ಸಹೋದರರು ಅವರೊಂದು 3 ಎಕರೆಯಲ್ಲಿ ಬೆಳೆದಿದ್ದಾರೆ, ನಾನು 1.5 ಎಕರೆಯಲ್ಲಿ ಕಬ್ಬನ್ನ ಹಾಕಿದ್ದೀನಿ. ಹೊಸ ತಳಿ ಅಂತ ಹೇಳ್ಬಿಟ್ಟು ನಮ್ಮ ಈ ಹೇಮಾವತಿ ಶುಗರ್ ಫ್ಯಾಕ್ಟ್ರಿನ ಫೀಲ್ಡ್ ಆಫೀಸರು ನಮಗೆ ಬಂದು ತಿಳಿಸಿದ್ರು. ನಾವು ಹಿಂದೆ ಕಬ್ಬನ್ನ ಬೆಳೆದಂತ ಅನುಭವ ಇದ್ದಿದ್ರಿಂದಾಗಿ ಆ ಕಬ್ಬನ್ನ ನಾಟಿ ಮಾಡಿದ್ವಿ. 1.5 ಎಕರೆಯಲ್ಲಿ ಕಬ್ಬು ಇದೆ ಸರ್ ಈಗ ನಂದು. ನಮ್ಮ ಸಹೋದರರು 3 ಎಕರೆಯಲ್ಲಿ ಬೆಳೆದಿದ್ದಾರೆ ಕಬ್ಬನ್ನ. ಕಬ್ಬು ತುಂಬಾ ಚೆನ್ನಾಗಿದೆ ವರ್ಷ. ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಅಥವಾ ತಿಂಗಳಿನಲ್ಲಿ ಈ ಕಬ್ಬಿನ ನಾಟಿಯನ್ನ ಮಾಡಲಾಗುತ್ತೆ? ಅದಕ್ಕೆ ಸೂಕ್ತವಾದ ಸಮಯ ನಮ್ಮ ಒಂದು ಪ್ರದೇಶಕ್ಕೆ ತಕ್ಕನಾಗಿ ಆಯಾ ಹವಾಗುಣದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾವು ಮುಂಗಾರು ಮಳೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡಿ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಏರಿಯಾದಲ್ಲಿ ಅಂತಕ್ಕಂಥದ್ದು ನಮ್ಮ ಒಂದು ಅನುಭವ ಸರ್. ನಾಟಿಗೆ ಮುನ್ನ ಭೂಮಿಯನ್ನ ಹೇಗೆ ತಯಾರಿ ಮಾಡ್ಕೊಳ್ತೀರಿ, ನಾಟಿಯ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳಿರುತ್ತೆ, ಇದರ ಬಗ್ಗೆ ವಿವರವಾಗಿ ಹೇಳಿ. ಭೂಮಿಯನ್ನ ನಾವು ಚೆನ್ನಾಗಿ ಉಳುಮೆಯನ್ನು ಮಾಡ್ತೀವಿ. ಈಗ ಟ್ರ್ಯಾಕ್ಟರ್ ಬಂದಿರೋದ್ರಿಂದ ಸಿಂಗಲ್ ನೇಗಲಲ್ಲಿ ಅದನ್ನು ಹೊಡೆದ್ರೆ ತುಂಬಾ ಅನುಕೂಲ. ಅದ್ರ ಜೊತೆಗೆ ಒಳ್ಳೆಯ ಕೊಟ್ಟಿಗೆ ಗೊಬ್ಬರ, ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಟ್ಟಿಗೆ ಗೊಬ್ಬರ. ಅದಕ್ಕಿಂತ ಮುಂಚೆ ಒಳ್ಳೆ ಗೋಡು ಮಣ್ಣು ಅಥವಾ ಮಣ್ಣು ಏನಾದ್ರು ಸಿಕ್ಕಿದ್ರೆ ಅದನ್ನ ನಾವು ಹಾಕೊಂಡು ಉಳುಮೆಯನ್ನ ಮಾಡಿ ಆ ನಂತರ 3 ಅಥವಾ 3.5 ಅಡಿಗೆ ಸಾಲನ ಹೊಡ್ಕೊಂಡು, ಈಗ ತುಂಬಾ ಸುಲಭ ಈ ಟ್ರ್ಯಾಕ್ಟರ್ ಸಿಂಗಲ್ ನೇಗಲಲ್ಲಿ ಗೆರೆಯನ್ನು ಹೊಡ್ಕೊಂಡು ಆ ಕಬ್ಬಿನ ತುಂಡುಗಳನ್ನ ನಾವು ನೇರವಾಗಿರೋವನ್ನ ನೇರವಾಗಿ ಹಾಕ್ಬೋದು. ಇಲ್ಲ ಅದೇನಾದ್ರೂ ಸ್ವಲ್ಪ ಬಾಗಿತ್ತು ಅಂತ ಹೇಳಿದ್ರೆ ಅದನ್ನ ಸಣ್ಣ ತುಂಡುಗಳನ್ನಾಗಿ ಮಾರ್ಪಾಡು ಮಾಡ್ಕೊಂಡು ಆ ತುಂಡುಗಳನ್ನ ಹಾಕಿ ಪಕ್ಕದಲ್ಲಿ ಒಂದೊಂದು ಗೆರೆಯನ್ನು ಹೊಡೆದು ಮುಚ್ಚಿ ಮತ್ತೆ ನೀರು ಬಿಟ್ಬಿಟ್ರೆ ತುಂಬಾ ಸುಲಭ. ನಾಟಿ ಮಾಡೋದಕ್ಕೆ ಹೆಚ್ಚಿನ ಒಂದು ಆಳಿನ ಅಗತ್ಯ ಬೀಳೋದಿಲ್ಲ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಈ ವರ್ಷ ನಾವು ಬೆಳೆದಿರತಕ್ಕಂಥ ಕಬ್ಬು ಹಿಂದಿನ ಒಂದು ಬೆಳೆಗಿಂತಲೂ ಉತ್ತಮವಾಗಿದೆ ಸರ್. ಆರಂಭದ ಹಂತದಲ್ಲಿ ಒಂದಷ್ಟು ಕಳೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ, ಹೇಗೆ ಮಾಡ್ತೀರಿ? ಕಳೆ ನಿರ್ವಹಣೆನ ಮಾಡೋದಕ್ಕೆ ಹೇಗೆ ಅಂತ ಹೇಳಿದ್ರೆ, ತುಂಬಾ ಅಗಲವಾಗಿ ಸಾಲನ್ನು ಹೊಡೆದ್ರದಿಂದ ಕುಂಟೆ ಹೊಡೆಯೋದ್ರ ಮೂಲಕ ನಾವು ಕಳೆ ನಿಯಂತ್ರಣವನ್ನು ಮಾಡಬಹುದು ಸರ್. ಏನಾದ್ರು ಕಳೆನಾಶಕ ಹತ್ರ ಬಳಕೆ ಮಾಡುವಂತದ್ದು ತುಂಬಾ ಜಾಸ್ತಿ, ಏನಾರು ಸೊಪ್ಪಿನ ಗಿಡ ಇತ್ಯಾದಿ ಏನಾರು ಹೆಚ್ಚಾಗಿ ಇದ್ದಿದ್ರೆ ಬಂದಿದ್ರೆ ಸ್ವಲ್ಪ ಲೈಟ್ ಆಗಿ ಕಳೆನಾಶಕ ನೋಡಿದ್ರೆ ಆ ಸೊಪ್ಪಿನ ಗಿಡ ಹೋಗುತ್ತೆ, ಮತ್ತೇನು ಅಲ್ಲಿ ಮತ್ತೆ ಕಳೆ ಬರಲ್ಲ, ಬಹಳ ಚೆನ್ನಾಗಿ ನಾವು ಮೇಂಟೈನ್ ಮಾಡಬಹುದು ಅನ್ನೋದು ನಮ್ಮ ಒಂದು ಅನುಭವ ಸರ್. ಈಗ ನಾಟಿಯ ನಂತರ ಏನೆಲ್ಲ ಕೆಲಸಗಳು ಇರುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಅಗತ್ಯವಾಗಿ ಏನನ್ನ ಮಾಡಬೇಕಾಗುತ್ತೆ? ಅದು ಸ್ವಲ್ಪ ಚಿಗುರು ಬಂದಾಗ ಒಂದು ಅಡಿಯ ಅಂತರದಲ್ಲಿ ಬೆಳೆದಂತ ಸಂದರ್ಭದಲ್ಲಿ ಕಬ್ಬು ನಾವು ಕುಂಟೆಯನ್ನು ಹೊಡೆದು ಕಳೆಯನ್ನು ತೆಗಿಬೇಕಾಗತ್ತೆ. ಆ ನಂತರ ಅದಕ್ಕೆ ತಕ್ಕನಾಗೆ ನಾವು ಗೊಬ್ಬರವನ್ನ ಪೂರೈಕೆ ಮಾಡಿದ್ರೆ, ಗೊಬ್ಬರ ಹೆಚ್ಚಾಗಿ ಏನು ಬಳಸಲ್ಲ ನಾವು, ಒಂದು 2 ಟೈಮಲ್ಲಿ ಸ್ವಲ್ಪ ಯೂರಿಯಾವನ್ನು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಇನ್ನು ಮಿಕ್ಕಂತೆ NPK ಆ ಗೊಬ್ಬರವನ್ನು ಹಾಕಿದರೆ ಕಬ್ಬು ಬಹಳ ಉಲುಸಾಗಿ ಬೆಳೆಯುತ್ತೆ ಸರ್. ಅದು ಬೆಳೆದ ಒಂದು 2 ತಿಂಗಳ ನಂತರ ಮತ್ತೊಮ್ಮೆ 2ನೇ ಬಾರಿಯ ಒಂದು ಗೊಬ್ಬರವನ್ನು ಕೊಟ್ಟರೆ ತುಂಬಾ ಚೆನ್ನಾಗಿ ಕಬ್ಬು ಬರುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು 25-30 ವರ್ಷದ ಒಂದು ಅನುಭವ ಸರ್. ಈಗ ನೀರಾವರಿಗೆ ಹೇಗೆ ಮಾಡ್ಕೊಂಡಿದ್ದೀರಾ ಸರ್? ನೀರಾವರಿಗೆ ನಮಗೆ ಬೋರ್ವೆಲ್ ಇದೆ. ಆ ನೀರನ್ನ ನಾವು ಈಗ ಡ್ರಿಪ್ ಪೈಪ್ ಅಂತ 2 ಇಂಚಿನ ಪೈಪ್ ಬರುತ್ತಲ್ಲ, ಅದರಲ್ಲಿ ಜೋಡಿಸ್ಬಿಟ್ಟು ನಲ್ಲಿಗಳಿರುತ್ತೆ, ನಲ್ಲಿ ಇಲ್ಲದೆ ಇದ್ರೂ ಕನೆಕ್ಟರ್ ಅಂತ ಬರುತ್ತೆ, ಅದರಲ್ಲಿ ನಾವು ಜೋಡಿಸ್ಬಿಟ್ರೆ ಅದು ನೀರು ತಾನಾಗೆ ಕರೆಂಟ್ ಬಂದಾಗ ಆಯುತ್ತೆ. ಹಾಗಾಗಿ ನೀರು ನಿರ್ವಹಣೆ ತುಂಬಾ ಸುಲಭ ಆಗುತ್ತೆ. ಈಗ ಡ್ರಿಪ್ ಎಲ್ಲ ಬಂದಿದೆ, ಡ್ರಿಪ್ ಪೈಪ್ ಅನ್ನು ಹಾಕಿ ಕೆಲವು ಕಡೆ ನಾವು ಬೆಳೆದಿದ್ವಿ, ಅದರಿಂದ ನೀರನ್ನು ಕೊಡತಕ್ಕಂಥದ್ದು ಈಗ ತುಂಬಾ ಸುಲಭ. ಹಾಗೆ ಕಬ್ಬು ಹೆಚ್ಚು ನೀರನ್ನೇನು ಬೇಡಲ್ಲ, ಡ್ರಿಪ್ ಅಲ್ಲಂತೂ ನೀರು ನಾವು ಹಾಯಿಸಿದೆ ಆದ್ರೆ ಒಳ್ಳೆ ಇಳುವರಿ ಬರುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಅನುಭವ ಸರ್. ಈಗ ನೀರಿನ ಕೊರತೆ ಏನು ಅಷ್ಟು ಇಲ್ಲ ಅನ್ಸುತ್ತಲ್ಲ ಸರ್? ಈಗ ಈ ವರ್ಷ ಸ್ವಲ್ಪ ಮಧ್ಯದ ಮಧ್ಯ ಮಳೆ ಆಗ್ತಾ ಇತ್ತು, ಆದ್ರೂ ಮಧ್ಯದಲ್ಲಿ ಸ್ವಲ್ಪ ಕೊರತೆ ಬಂತು. ನಂತರದಲ್ಲಿ ಈಗ ಈ ಅಕ್ಟೋಬರ್ ತಿಂಗಳಲ್ಲಿ ತುಂಬಾ ಭಾರಿ ಮಳೆ ಬಂದಿದೆ. ಹಾಗಾಗಿ ಈ ವರ್ಷದ ಒಂದು ಪರಿಸ್ಥಿತಿ ನೋಡಿದರೆ ಮುಂದೆ ನೀರಿನ ಕೊರತೆ ಏನು ಬೀಳಲ್ಲ, ಎಲ್ಲಾ ಬೋರ್ವೆಲ್ಗಳಲ್ಲೂ ನೀರು ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ದು. ಆ ಹೆಚ್ಚಿನ ನೀರೇನು ಕಬ್ಬು ಬೇಡಲ್ಲ, ಬೇರೆ ಬೆಳೆಗೆ ಹೋಲಿಕೆ ಮಾಡ್ಕೊಂಡಾಗ. ಕಬ್ಬಿನ ಕಟಾವು ಯಾವಾಗ ಮಾಡ್ತೀರಾ, ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ? 1 ವರ್ಷದ ಬೆಳೆ ಕಬ್ಬು, 11 ತಿಂಗಳಿಂದ ನಾವು ಕಟಾವನ್ನು ಮಾಡಬಹುದು. ಈಗ ಹೇಮಾವತಿ ಫ್ಯಾಕ್ಟರಿಯವರು ಫೀಲ್ಡ್ ಆಫೀಸರ್ ನಮಗೆ ಕಟಾವು ಮಾಡತಕ್ಕಂತ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿಕೊಡ್ತಾರೆ. ಆಗ ನಾವು ಅದಕ್ಕೆ ಒಂದು 11 ತಿಂಗಳು ಅಥವಾ 1 ವರ್ಷದಲ್ಲಿ ಕಬ್ಬನ್ನು ಕಟಾವು ಮಾಡಬೇಕಾಗತ್ತೆ. ಆ ಕಟಾವು ಮಾಡ್ತೀವಿ. ಆ ನಂತರ ಉಳಿದಂತ ತರಗನ್ನ ಏನು ಉಳಿಯುತ್ತೆ ಅದರಲ್ಲಿ ಬಂದಂತ ತ್ಯಾಜ್ಯ ಅದನ್ನ ಸುಡದ ಹಾಗೆ ಅದನ್ನ ಅಲ್ಲೇ ನಾವು ಮೇಂಟೈನ್ ಮಾಡಿದ್ದೆ ಆದ್ರೆ ಅದು ಒಳ್ಳೆಯ ಗೊಬ್ಬರವಾಗ್ತದೆ. ನಾವು ಕಡಿಮೆ ಗೊಬ್ಬರವನ್ನು ಕೊಟ್ಟರು ಸಹ ಉತ್ತಮವಾಗಿ ಮುಂದಿನ ಬೆಳೆ ಬರುತ್ತೆ ಅಂತಕ್ಕಂಥದ್ದು ನಮ್ಮ ಅನುಭವದಿಂದ ತಿಳಿದು ಬಂದಿರತಕ್ಕಂಥ ವಿಚಾರ. ಈಗ ಕಬ್ಬಿನ ಮಾರಾಟ ಹೇಗೆ ಮಾಡುವಂಥದ್ದು, ಈಗ ಹೇಮಾವತಿ ಫ್ಯಾಕ್ಟರಿಗೆ ಕೊಡ್ತೀರಾ ಅಥವಾ ಏನ್ ಮಾಡ್ತೀರಿ? ಇಲ್ಲ, ಕಬ್ಬಿನ ನಾವೀಗಾಗಲೇ ಅವರಿಗೆ ಅಗ್ರಿಮೆಂಟ್ ಮಾಡಿರ್ತೀವಿ, ನಮ್ಮ ಶುಗರ್ ಫ್ಯಾಕ್ಟರಿಗೆ ಕಬ್ಬನ್ನು ಪೂರೈಕೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ತಮ್ಮದೇ ಆದಂತಹ ಒಂದು ಲಾರಿ ಮತ್ತೆ ಲೇಬರ್ ನ ಕಳಿಸಿಕೊಡ್ತಾರೆ, ಅದನ್ನು ಕಟಾವು ಮಾಡಿಸ್ಬಿಟ್ಟು ಅವರು ಕಟಾವಿಗೆ ತಗಲಿದಂತ ಖರ್ಚು ಸಾಗಾಣಿಕೆ ಖರ್ಚು ಅದನ್ನ ಮುರಿದುಕೊಂಡು ಉಳಿದಂತ ಹಣವನ್ನು ನಮಗೆ ನೇರವಾಗಿ ಬ್ಯಾಂಕಿಗೆ ಬರುವಂತೆ ಮೊದಲೇ ನಮ್ಮಿಂದ ಈ ಒಂದು ಏನು ಅಕೌಂಟ್ ಜೆರಾಕ್ಸ್ ಅನ್ನು ಪಡ್ಕೊಂಡಿರ್ತಾರೆ, ನೇರವಾಗಿ ನಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಸರ್. ಕಬ್ಬು ಅನ್ನುವಂಥದ್ದು ಬಹಳ ಉಪಯುಕ್ತವಾದಂಥದ್ದು, ರೈತರ ಕೈಯನ್ನ ಹಿಡಿದಿರ್ತಕ್ಕಂಥದ್ದು ಇದೊಂದೇ ಬೆಳೆ ಅನ್ನುವಂತಹ ಮಾತುಗಳನ್ನ ತಾವು ಆರಂಭದಲ್ಲಿ ಹೇಳಿದ್ರಿ. ಬೇರೆ ಯಾವ ಬೆಳೆ ಮಾಡಿದ್ರು ಕೂಡ ನಾವು ಅಷ್ಟು ಲಾಭವನ್ನ ಅಥವಾ ಹಣವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸದ್ಯಕ್ಕೆ ನಮ್ಮ ಕೈ ಹಿಡಿದಿರ್ತಕ್ಕಂಥದ್ದು ಕಬ್ಬು ಅಂತ ಹೇಳಿ, ಅದು ಹೇಗೆ? ಅದು ನಾವು ಹಿಂದಿನಿಂದಲೂ ನಮಗೆ ಅದು ಮಾಡಿಕೊಂಡು ಬಂದಿದ್ವಿ, ನಮ್ಮ ತಂದೆ ಕಾಲದಿಂದಲೂ ಬಂದಿದ್ವಿ. ಹಿಂದೆ ಪ್ರಾರಂಭದಲ್ಲೇ ಒಂದು ಮಾತನ್ನ ನಾನು ಹೇಳಿದೆ, ಕಬ್ಬು ಹಾಕಿದವನು ಕೆಡ್ಲಿಲ್ಲ, ಬಾಳೆ ಹಾಕಿದವನು ಬದುಕಲಿಲ್ಲ ಅಂತ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರಬಹುದು, ಇವತ್ತು ಬಾಳೆ ಬೆಳೆಯನ್ನು ಬೆಳೆದು ಬದುಕಿದವರು ಉಂಟು. ಆದರೆ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೆದ್ರೆ ಅದು ವೈಜ್ಞಾನಿಕ ರೀತಿಯಲ್ಲಿ ಇರಬೇಕು. ನಾವೇನನ್ನೇ ಮಾಡಲಿ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕು. ಬೇರೆಯವರಿಗಿಂತ ನಾವು ವಿಭಿನ್ನವಾಗಿರಬೇಕು ಅಂದರೆ ಅದರಲ್ಲಿ ನಾವು ಸ್ವತಃ ಅನುಭವನ ಪಡ್ಕೊಳ್ಬೇಕು. ಕಬ್ಬಿಗೆ ನಿರ್ವಹಣೆ ತುಂಬ ಕಮ್ಮಿ, ಆಳಿನ ಖರ್ಚು ಸಹ ಕಮ್ಮಿ. ಹಾಗಾಗಿ ನಾವು ಈ ಬೇರೆಲ್ಲ ಬೆಳೆಗಳಿಗೆ ಪಡ್ತಕ್ಕಂಥ ಶ್ರಮವನ್ನು ನಾವು ಕಬ್ಬಿಗೆ ಹಾಕೋಂಥ ಒಂದು ಪ್ರಮೇಯ ಬರೋಲ್ಲ. ಹಾಗಾಗಿ ಕಬ್ಬು ತುಂಬ ಸುಲಭದ ಬೆಳೆ ಮತ್ತು ಹೆಚ್ಚು ಆದಾಯವನ್ನು ತಂದುಕೊಡ್ತಕ್ಕಂಥ ಬೆಳೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈಗ ಕಳೆದ ವರ್ಷ ಕೊರೋನಾದಿಂದಾಗಿ ಯಾವ ಬೆಳೆಯನ್ನು ಬೆಳೆದರೂ ಸಹ ಆ ಬೆಳೆಗೆ ಸರಿಯಾದಂಥ ಮಾರ್ಕೆಟ್ ದೊರಲಿಲ್ಲ. ಹಾಗಾಗಿ ರೈತರುಗಳಿಗೆ ತುಂಬ ನಷ್ಟ ಉಂಟಾಗಿದೆ. ಹಾಗಾಗಿ ಈ ವರ್ಷ ಕಬ್ಬಿಗೆ ಒಂದು ನಿರ್ಧರಿತ ಒಂದು ಬೆಲೆ ಇದೆ. ಈ ವರ್ಷ ಏನು ಸರ್ಕಾರದವರು ಮತ್ತೆ ಒಂದು 300 ರೂಪಾಯಿ ಅದಕ್ಕಿಂತ ಹೆಚ್ಚಿನ ಹಣವನ್ನು ಸೇರಿಸಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2750 ಈ ರೇಟ್ ಹಿಂದೆ ಇತ್ತು ಅಂತ ಕಾಣುತ್ತೆ. ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ 3000 ಹತ್ರ ಆಗುತ್ತೆ. ಖರ್ಚನ್ನು ಕಳೆದರೆ 1000 ರೂಪಾಯಿ ಖರ್ಚು ಬಂದರೂ ಸಹ ಒಂದು ಟನ್ನಿಗೆ ಉಳಿದಂತ 200 ರೂಪಾಯಿ ನಿಕ್ಕಿ ಉಳಿಯುತ್ತೆ. ಹಾಗಾಗಿ ಒಂದು ಎಕರೆಗೆ ನಾವೇನಿಲ್ಲ ಅಂತ ಹೇಳಿದ್ರೆ 200,000 ಹತ್ರ ಆದಾಯವನ್ನು ನೋಡೋದಕ್ಕೆ ಕಬ್ಬಿನಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಅನುಭವ ಸರ್. ಈಗ ಕಬ್ಬಿನ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರಿ, ಏನಿರುತ್ತೆ ಅಗ್ರಿಮೆಂಟ್ ಅಲ್ಲಿ, ಯಾವ ಸಂದರ್ಭದಲ್ಲಿ ಅದನ್ನ ಮಾಡ್ಕೊಳ್ಳಲಾಗುತ್ತೆ? ಅದೇ ಕಬ್ಬು ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕಾರ್ಖಾನೆಗೆ ನೀವು ಕಬ್ಬನ್ನು ಪೂರೈಕೆ ಮಾಡಬೇಕು ಅಂತಕ್ಕಂಥ ಅಗ್ರಿಮೆಂಟ್ ಇರ್ತದೆ ಸರ್. ಹಾಗಾಗಿ ಅವರು ಏನು ಬೀಜವನ್ನು ನಮಗೆ ಸಪ್ಲೈ ಮಾಡಿರ್ತಾರೋ ಆ ಹಣವನ್ನು ಅವರು ಮುರಿದುಕೊಂಡು ಉಳಿದಂತ ಹಣವನ್ನು ನಮ್ಮ ಖಾತೆಗೆ ಜಮಾ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹೇಮಾವತಿ ಫ್ಯಾಕ್ಟರಿ ಅವರಿಂದ. ಹೀಗೆ ಒಪ್ಪಂದವನ್ನು ಮಾಡಿಕೊಂಡು ಕೃಷಿ ಮಾಡ್ತಕ್ಕಂಥದ್ದು ಹೆಚ್ಚು ಅನುಕೂಲ ಅಂತ ಅನ್ಸುತ್ತಲ್ಲ? ಖಂಡಿತ, ಈಗ ಬೀಜಕ್ಕೆ ನಾವು ಹಣವನ್ನು ಕೊಡ ಅಂತ ಅಗತ್ಯ ಬೀಳಲ್ಲ, ಅವರು ಅವರೇ ಬೀಜವನ್ನು ಪೂರೈಕೆ ಮಾಡ್ತಾರೆ. ಹಾಗಾಗಿ ನಮಗೆ ಏನು ಅವರು ಕಬ್ಬು ಕಟಾವಾದಂತ ಸಂದರ್ಭದಲ್ಲಿ ನಮಗೆ ಪೂರೈಕೆ ಮಾಡಿದಂತ ಹಣವನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ರೈತನಿಗೆ ಅದು ಹೊರೆ ಅನ್ಸಲ್ಲ, ಅವನು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಈ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಕಳೆದ ಸಾಲಿನಲ್ಲ ಎಷ್ಟು ಬೆಲೆ ಸಿಕ್ತು ನಿಮ್ಗೆ ಕಬ್ಬಿಗೆ? ಕಬ್ಬಿಗೆ ಕಳೆದ ವರ್ಷ ನಾನೇ ಕಬ್ಬು ಇರಲಿಲ್ಲ, ಅದರಿಂದ ಹಿಂದಿನ ವರ್ಷ ಇತ್ತು. ಆಗ ಅವರು ನಮಗೆ 2750 ರೂಪಾಯಿನೇನೋ ದರ ನಿಗದಿ ಮಾಡಿದ್ರು, ನನಗೆ 2000 ರೂಪಾಯಿನಂತೆ ಹಣ ಸಿಕ್ತು. ಅದನ್ನ ನೇರವಾಗಿ ನಮ್ಮ ಖಾತೆಗೆ ಜಮಾ ಮಾಡಿದ್ರು. ನಂದೊಂದು 50 ಟನ್ ಅದಾಗಿತ್ತು, ಹಾಗಾಗಿ 1,200,000 ರೂಪಾಯಿ ಹಣ ನನಗೆ ತಲುಪ್ತು ಸರ್. ಈ ಕಬ್ಬಿನ ಫ್ಯಾಕ್ಟರಿಗಳು ಏನಿರುತ್ತೋ ಅವರು ಹಣವನ್ನ ಪಾವತಿ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ವಿಳಂಬ ಮಾಡ್ತಾರೆ ಅನ್ನುವಂತ ಒಂದು ದೂರಿದೆ, ನಿಮ್ಮ ಅನುಭವದಲ್ಲಿ ಹೇಗೆ ಅದು? ನಾನು ಬೇರೆ ಫ್ಯಾಕ್ಟರಿಗಳಿಗೆ ಕಬ್ಬನ್ನು ಪೂರೈಕೆ ಮಾಡಿಲ್ಲ. ನಾವು ಚನ್ನಪಟ್ಟಣದಲ್ಲಿರ್ತಕ್ಕಂಥ ಹೇಮಾವತಿ ಶುಗರ್ ಫ್ಯಾಕ್ಟರಿಗೆ ನಾವು ಪೂರೈಕೆ ಮಾಡಿದ್ದು. 1-2 ತಿಂಗಳೊಳಗೆ ನನಗೆ ಹಣ ಸಂದಾಯ ಆಯಿತು, ಅದರಿಂದ ಏನು ನನಗೆ ತೊಂದರೆ ಆಗಲಿಲ್ಲ. ತುಂಬಾ ಏನು ವಿಳಂಬ ಆಗಿಲ್ಲ. 1-2 ತಿಂಗಳೊಳಗೆ ಅವರು ಹೆಚ್ಚು ಕಮ್ಮಿ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಕಬ್ಬಿನ ಜೊತೆಗೆ ಬೇರೆ ಬೇರೆ ತರಹದ ಒಂದಷ್ಟು ತರಕಾರಿ ಬೆಳೆಗಳನ್ನು ಕೂಡ ಮಾಡ್ತೀರಾ, ಯಾವೆಲ್ಲ ತರಕಾರಿಯನ್ನ ಬೆಳಿತೀರಿ? ನಾವು ಮೆಣಸಿನಕಾಯಿಯನ್ನ ಬೆಳಿತೀವಿ ಮುಂಗಾರಲ್ಲಿ, ಮಧ್ಯ ಕೋಸನ್ನು ಸಹ ಬೆಳಿತೀವಿ. ಅದ ನಂತರ ಕಳೆದ ವರ್ಷ ಸ್ವಲ್ಪ ಈರುಳ್ಳಿಯನ್ನು ಬೆಳೆದಿದ್ದೆ, ಒಳ್ಳೆ ಬೆಳೆಯನ್ನು ಬಂತು. ಆದರೆ ಆ ಟೈಮಲ್ಲಿ ಅದಕ್ಕೆ ಒಳ್ಳೆಯ ಬೆಲೆ ಸಿಗಲಿಲ್ಲ, ಹಾಗಾಗಿ ನಾವು ಮಾಡಿದ್ದಕ್ಕೆ ಲಾಭ ಸಿಗಲಿಲ್ಲ. ಬೆಳೆದಕ್ಕೂ ಅದಕ್ಕೂ ಸಮ ಆಯಿತು, ಯಾವುದೇ ಲಾಭ ಗಳಿಸಿದಂಥ ಒಂದು ವ್ಯವಹಾರ ಆಯಿತು. ಆದರೂ ಸಹ ನಾವು ಬಿಟ್ಟಿಲ್ಲ, ಆ ಬೆಳೆಗಳನ್ನು ಬೆಳೀತಿದ್ವಿ. ಈ ವರ್ಷ ಸಹ ನನ್ನ ಜಮೀನಲ್ಲಿ 1 ಎಕರೆಯಲ್ಲಿ ಕೋಸ್ ಇದೆ, 1/2 ಎಕರೆಯಲ್ಲಿ ಈರುಳ್ಳಿ ಇದೆ, 2 ಎಕರೆಯಲ್ಲಿ ಬಾಳೆಯನ್ನು ಸಹ ಬೆಳೆದಿದ್ದೀನಿ ಸರ್. ಈಗ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ಳೋದ್ರಿಂದ ಏನ್ ಅನುಕೂಲ ಆಗುತ್ತೆ? ತರಕಾರಿ ಬೆಳೆಯನ್ನು ಬೆಳೆಯೋದ್ರ ಮೂಲಕ ನಾವು ತೆಂಗಿಗೆ ಪೂರಕವಾದಂತ ಕೆಲಸವನ್ನು ಮಾಡೋದಾಗುತ್ತೆ. ಅದಕ್ಕೆ ನಾವು ನೀರನ್ನ ಕೊಡ್ತೀವಿ, ಗೊಬ್ಬರನ್ನು ಕೊಡ್ತೀವಿ, ಅದು ಇಂಡೈರೆಕ್ಟ್ ಆಗಿ ತೆಂಗಿಗೂ ಸಹ ಅದು ಇದಾಗುತ್ತೆ, ಲಭಿಸುತ್ತೆ. ಹಾಗಾಗಿ ತೆಂಗಿನಲ್ಲೂ ಸಹ ನಾವು ಹೆಚ್ಚು ಇಳುವರಿಯನ್ನು ಬೆಳೆದುಕೊಳ್ಳೋಕೆ ಅದರಿಂದ ಅನುಕೂಲ ಆಗುತ್ತೆ ಸರ್. ಇದರಿಂದ ಮತ್ತೆ ಅಲ್ಪಾವಧಿಯಲ್ಲಿ ಒಂದಷ್ಟು ದುಡ್ಡು ಸಿಗ್ತಾ ಹೋಗುತ್ತೆ. ಆರ್ಥಿಕವಾಗಿಯೂ ಸಹ ರೈತನಿಗೆ ಮಧ್ಯದಲ್ಲಿ ಏನಾದ್ರು ಉತ್ತಮವಾದಂತಹ ಬೆಲೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಅವನಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಸಹ ಉತ್ತಮಪಡಿಸಿಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ತೆಂಗು ಎಷ್ಟಿದೆ? ತೆಂಗು ನಂದೊಂದು 250 ಗಿಡ ಇದೆ ಸರ್. 250 ಗಿಡ ಇದೆ. ಹೇಗೆ ನಿರ್ವಹಣೆ ಮಾಡ್ತೀರಾ, ಏನೆಲ್ಲ ಕೆಲಸ ಮಾಡ್ತೀರಾ? ನಾವು ನಿರ್ವಹಣೆ ಅಂದ್ರೆ ವ್ಯವಸಾಯವನ್ನ ಮಾಡ್ತೀವಿ, ಜೊತೆಗೆ ಪ್ರತಿ ವರ್ಷ ನಾನು ಪ್ರತಿ ತೆಂಗಿನ ಗಿಡಕ್ಕೆ 1 ದೊಡ್ಡ ಮಂಕರಿಯಲ್ಲಿ ಗೊಬ್ಬರವನ್ನು ಹಾಕ್ತೀನಿ. ಸಾಧಾರಣ ಆದ್ರೆ ಸ್ವಲ್ಪ NPK ಅಂದ್ರೆ ಆ ಗೊಬ್ಬರವನ್ನು ಸಹ ನಾವು ಬಳಸೋದ್ರಿಂದ ಉತ್ತಮವಾದ ಇಳುವರಿ ಇತ್ತೀಚೆಗೆ ಬರ್ತಾ ಇದೆ ತೆಂಗಿನಲ್ಲಿ. ತೆಂಗಿನಕಾಯಿನ ಮಾರಾಟ ಮಾಡ್ತೀರಾ, ಕೊಬ್ಬರಿ ಮಾಡ್ತೀರಾ, ಹೇಗೆ? ಆಗಿನ ಪರಿಸ್ಥಿತಿ ನೋಡ್ಕೊಂಡು ತೆಂಗಿನಕಾಯಿಗೆ ರೇಟ್ ಇದ್ರೆ ಕಾಯಿನ ಕೊಡ್ತೀವಿ. ಕಾಯಿಗೆ ರೇಟ್ ಕಡಿಮೆ ಆದಂತ ಸಂದರ್ಭದಲ್ಲಿ ನನ್ನ ಜಮೀನಲ್ಲೇ ಒಂದು ಶೆಡ್ ಮಾಡಿದ್ದೀನಿ, ಕಡಿಮೆ ಇತ್ತು ರೇಟ್ ಅಂತ ಹೇಳಿದ್ರೆ ಆ ಶೆಡ್ಗೆ ಹಾಕಿ ಕೊಬ್ಬರಿನೂ ಸಹ ಎರಡನ್ನೂ ನಾವು ಮಾಡ್ತೀವಿ. ತೆಂಗಿನಕಾಯಿ ಮಾರಾಟ ಮಾಡ್ತಕ್ಕಂಥದ್ದು ಲಾಭದಾಯಕವೋ ಅಥವಾ ಕೊಬ್ಬರಿಯನ್ನ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಲಾಭದಾಯಕವೋ? ಕೊಬ್ಬರಿಯನ್ನ ಮಾಡಿ ಮಾಡ್ತಕ್ಕಂಥದ್ದು ಲಾಭದಾಯಕ. ಕೆಲವು ಬಾರಿ ಕೊಬ್ಬರಿಗಿಂತಲೂ ತೆಂಗಿಗೆ ರೇಟ್ ಜಾಸ್ತಿ ಇರ್ತದೆ. ಆಗಿನ ಪರಿಸ್ಥಿತಿ ನೋಡ್ಕೊಂಡು ಆಗ ಬೆಲೆ ಯಾವ್ದಕ್ಕೆ ಹೆಚ್ಚಿರುತ್ತೆ ಅದಕ್ಕೆ ನೋಡ್ಕೊಂಡು ನಾವು ಮಾಡಿದ್ರೆ ಅದರಿಂದ ನಮಗೆ ಸ್ವಲ್ಪ ಲಾಭ ಬರುತ್ತೆ. ಕೊಬ್ಬರಿಯನ್ನ ವೈಜ್ಞಾನಿಕವಾಗಿ ಹೇಗೆ ಮಾಡಬಹುದು? ಕೊಬ್ಬರಿಯನ್ನು ನಾವು ವೈಜ್ಞಾನಿಕವಾಗಿ ಹೇಗೆ ಮಾಡ್ಬೋದು ಅಂದರೆ ನಮ್ಮದು ಸ್ವಲ್ಪ ಈ ಶೀತದ ಒಂದು ವಾತಾವರಣ, ಹಾಗಾಗಿ ನಾವು ಮಧ್ಯದಲ್ಲಿ ಬಲೆಯನ್ನು ಹಾಕಿ ಅಂದರೆ ಮೆಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಆ ರೀತಿ ಮೆಸ್ಸನ್ನು ಹಾಕಿ ಸುತ್ತ ಗಾಳಿ ಬರೋ ರೀತಿಯಲ್ಲಿ ಅದು ಇದ್ದರೆ ಬೇಗ ಕೊಬ್ಬರಿ ಅದು ಬರ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಸ್ವಲ್ಪ ಶೀತದ ವಾತಾವರಣ ಇದ್ದು ಗಾಳಿ ಸರ್ಕ್ಯುಲೇಷನ್ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಕೌಟಾಗಿ ಮಾರ್ಪಾಡುತ್ತೆ. ಜೊತೆಗೆ ಅದಕ್ಕೆ ನಾವು ಕೊಬ್ಬರಿಯನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಅದು ಆ ಒಂದು ಚಿಪ್ಪಿಗೆ ಅಂಟಿರುತ್ತೆ, ಅದನ್ನು ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೆಲದಿಂದ ಒಂದು ಅಡಿ ಅಥವಾ ಒಂದೂವರೆ ಅಡಿ ಎತ್ತರದಲ್ಲಿ ಒಂದು ಏನು ಒಂದು ಅಟ್ಟ ಥರ ಮಾಡಿಬಿಟ್ಟು ಮೆಸ್ ಹಾಕಿ ಎಲ್ಲ ಕಡೆಯಿಂದಲೂ ನಾಲ್ಕು ದಿಕ್ಕಿನಿಂದಲೂ ಗಾಳಿ ಬೆಳಕು ಬರೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದರೆ ಅದು ಉತ್ತಮವಾಗಿ ಬರುತ್ತೆ ಅಂತ ನನ್ನ ಅನುಭವ. ಯಾಕೆ ಅಂದರೆ ಅದಕ್ಕಿಂತ ಮುಂಚೆ ನಾನು ಮನೆಯಲ್ಲಿ ಹಾಕ್ತಾ ಇದ್ದೆ, ಮನೆಯಲ್ಲಿ ಹಾಕಿದಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಆ ಬೆನ್ನಿಗೆ ಅಂಟಿರೋದು, ಅದನ್ನು ಕುಡ್ಲಲ್ಲೋ ಅಥವಾ ಸ್ಕೂಡ್ರೈವರೋ ಇನ್ಯಾವುದೋ ಒಂದು ಸಾಧನವನ್ನು ಇಟ್ಕೊಂಡು ಬಿಡಿಸೋದಕ್ಕೆ ತುಂಬ ಕಷ್ಟ ಆಗೋದು. ಈಗ ಶೆಡ್ಡಿನಲ್ಲಿ ನಾನು ಹಾಕೋದಕ್ಕೆ ಶುರು ಮಾಡಿದ್ಮೇಲೆ ಈಗ ಕೊಬ್ಬರಿ ಸಲೀಸಾಗಿ ಬರ್ತಾ ಇದೆ, ಕೌಟಿನ ಪ್ರಮಾಣನೂ ಸಹ ತುಂಬ ಕಡಿಮೆ ಆಗ್ತಾ ಇದೆ. ಒಟ್ಟಾರೆ ಎಲ್ಲಾ ಭಾಗದಿಂದಲೂ ಕೂಡ ನಾಲ್ಕು ದಿಕ್ಕಿನಿಂದಲೂ ಕೂಡ ಬೆಳಕು ಸರಾಗವಾಗಿ ಅದ್ರ ಮೇಲೆ ಬೀಳ್ಬೇಕು, ಅದೇ ರೀತಿ ಗಾಳಿಯು ಕೂಡ ಚೆನ್ನಾಗಿ ಆಡ್ಬೇಕು. ಅಂತ ಸ್ಥಳದಲ್ಲಿ ನಾವು ಕೊಬ್ಬರಿಯನ್ನ ಮಾಡ್ಲಿಕ್ಕೆ ಹಾಕದಂತ ಸಂದರ್ಭದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಕೊಬ್ಬರಿಯನ್ನ ಕೊಬ್ಬರಿ ಆಗ್ತದೆ ಸರ್, ಅದು ಒಳ್ಳೆ ಗುಣಮಟ್ಟದ ಕೊಬ್ಬರಿಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಬೇರೆ ಬೇರೆ ತರಹದ ಸಮಸ್ಯೆಗಳು ಅದರಲ್ಲಿ ಉದ್ಭವಿಸಿ ಹೆಚ್ಚು ನಷ್ಟ ಸಂಭವಿಸುತ್ತೆ. ನಿಜ ನಿಜ, ನೀವ್ ಹೇಳಿದಂತ ನಿಜ. ಎಲ್ಲಾ ಕಡೆಯಿಂದಲೂ ಗಾಳಿ ಬೆಳಕು ಅದಕ್ಕೆ ತಾಕಿದ್ರೆ ಅದು ಪ್ರತಿಯೊಂದು ಕಾಯಿಗೂ ಸಹ ತಲುಪಬೇಕಾದಂತ ಉಷ್ಣಾಂಶ ತಲುಪುತ್ತೆ. ಹಾಗಾಗಿ ಉತ್ತಮವಾದಂತ ಉತ್ಕೃಷ್ಟವಾದಂತ ಕೊಬ್ಬರಿ ಅದರಿಂದ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅನುಭವದಿಂದ ನಾವು ಕಂಡುಕೊಂಡಿರ್ತಕ್ಕಂಥ ವಿಚಾರ. ಈ ಕೊಬ್ಬರಿಗೆ ಮಾಡ್ಲಿಕ್ಕೆ ಹಾಕಿದ ಮೇಲೆ ಎಷ್ಟು ದಿವಸಗಳ ಕಾಲ ಅದನ್ನ ಬಿಡಬೇಕು? 10 ತಿಂಗಳು ಅಥವಾ 1 ವರ್ಷದವರೆಗೂ ಅದಕ್ಕೆ ಅವಕಾಶ ಇರ್ತದೆ. 10 ತಿಂಗಳಾದ ನಂತರ ನಾವು ಒಂದು ಸ್ಯಾಂಪಲ್ ಒಡೆದು ನೋಡಿದ್ರೆ ಗೊತ್ತಾಗುತ್ತೆ ಕೊಬ್ಬರಿ ಬಂದಿದೆಯೋ ಅಥವಾ ಇಲ್ಲ ಅಂತ. ಒಂದು ವೇಳೆ ಅದು ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು 1 ತಿಂಗಳು ಅಥವಾ ಹೆಚ್ಚಾಗಿ ಬಿಡಬೇಕಾಗತ್ತೆ. ಆ ನಂತರ ಕೊಬ್ಬರಿಯನ್ನು ಸುಲಿಸಿ ಒಂದು 15 ದಿನ 20 ದಿನ ನಾವು ಇಟ್ಟು ಕಾಯನ್ನ ಆಮೇಲೆ ಹೊಡೆಸಿದ್ರೆ ಅದು ತುಂಬ ಚೆನ್ನಾಗಿ ಬಿಡುತ್ತೆ, ಗುಣಮಟ್ಟನೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಕೊಬ್ಬರಿಯನ್ನು ಸಾಮಾನ್ಯವಾಗಿ ಎಲ್ಲಿ ಮಾರಾಟ ಮಾಡ್ತೀರಿ? ಸಾಮಾನ್ಯ ನಾವು ಅರಸೀಕೆರೆಗೆ ತೆಗೆದುಕೊಂಡು ಹೋಗ್ತೀವಿ. ಅಲ್ಲಿ ಅರಸೀಕೆರೆ ತಿಪ್ಟೂರು ಎರಡೂ ಒಂದೇ ರೇಟ್ ಇರ್ತದೆ. ಅರಸೀಕೆರೆ ಸ್ವಲ್ಪ ಸಮೀಪ ಆಗಿರೋದ್ರಿಂದ ನಾವು ಅರಸೀಕೆರೆಯಲ್ಲೇ ಕೊಬ್ಬರಿಯನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಿಮ್ಮ ಜಮೀನು ಏನಿದೆಯೋ ಅದರ ಸುತ್ತಲೂ ಕೂಡ ಸಾಕಷ್ಟು ತರಹದ ಬೇರೆ ಬೇರೆ ತರಹದ ಮರಮುಟ್ಟುಗಳನ್ನ ಹಾಕೊಂಡಿದ್ದೀರಿ. ಸಾಮಾನ್ಯವಾಗಿ ಯಾವ್ಯಾವ ತರಹದ ಮರಮುಟ್ಟಿನ ಗಿಡಗಳನ್ನ ಹಾಕೊಂಡಿದ್ದೀರಿ? ನಾನು ಪ್ರಥಮವಾಗಿ ಪ್ರಾಶಸ್ತ್ಯ ಕೊಟ್ಟಿರತಕ್ಕಂಥದ್ದು ತೇಗದ ಮರಕ್ಕೆ. ತೇಗದ ಮರ ಒಂದು 130 ಇದೆ ಈಗಲೇ, ಅವು 20 ವರ್ಷ ವಯಸ್ಸಿನವು ಇದಾವೆ. ಅದಕ್ಕಿಂತಲೂ ಮುಂಚೆ ನಾನು ಅರಕಲೂರಿನಲ್ಲಿ ಕೆಲಸವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಹೇಮಾವತಿ ಡ್ಯಾಮಿನ ಹಿಂಭಾಗದಲ್ಲಿ ಒಂದು ನರ್ಸರಿ ಇತ್ತು. ಅಲ್ಲಿಂದ ಒಂದು 10 ಗಿಡಗಳನ್ನು ತಂದು ಭಾಳ ಹಿಂದೆ 90ನೇ ಇಸವಿಯಲ್ಲಿ ತಂದು ಹಾಕಿದ್ದೆ. ಆ 10 ಮರಗಳನ್ನು ಕೊಯ್ಸಿ ಇವತ್ತು ನಾನು ಬೇಲೂರಿನಲ್ಲಿ ನನ್ನದೇ ಮರವನ್ನು ಹಾಕಿ ಮನೆಯನ್ನು ನಿರ್ಮಾಣ ಮಾಡಿದ್ದೀನಿ. ಆ ಒಂದು ಮನೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ನನಗೆ ಸಿಗ್ತಕ್ಕಂಥ ಸಂತೋಷ ಅಷ್ಟಿಷ್ಟಲ್ಲ, ಅದನ್ನು ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು 130 ಗಿಡ ತೇಗದ ಮರಗಳು ನನ್ನ ಜಮೀನಲ್ಲಿದೆ. 15 ಹುಣಸೆ ಮರವನ್ನು ಬೆಳೆದಿದ್ದೀನಿ. 5 ಹಲಸಿನ ಮರ ಇದೆ. 6 ಮಾವಿನ ಮರಗಳಿದೆ. ಹೀಗೆ ವಿವಿಧ ಮರಗಳನ್ನು ಬೆಳೆಯೋದ್ರ ಮೂಲಕ ನಾನು ಪ್ರಕೃತಿಯೊಂದಿಗೆ ನನ್ನನ್ನು ನಾನು ಸಮರ್ಪಿಸಿಕೊಂಡಿದ್ದೀನಿ. ಪ್ರಕೃತಿಯ ಮಧ್ಯೆ ಇರತಕ್ಕಂಥದ್ದು ನನಗೆ ಬಣ್ಣಿಸಲಾರದಂಥ ಒಂದು ಸಂತೋಷವನ್ನು ಕೊಡ್ತಾ ಇದೆ. ಹಾಗೆ ಹಲಸಿನ ಮರನೂ ಸಹ ಇದೆ. ತುಂಬ ರುಚಿಕಟ್ಟವಾದಂಥ ಹಲಸಿನ ಮರಗಳನ್ನು ಬೆಳೆದೀನಿ ನನ್ನ ಬಂಧು ಬಳಗದವರಿಗೆ ಎಲ್ಲರಿಗೂ ಹಣ್ಣನ್ನು ಹಂಚಿ ನಾನು ಸಂತೋಷವನ್ನು ಪಡ್ತಿದ್ದೀನಿ. ಆರಂಭದಲ್ಲಿ ಹಾಕದಂತ 10 ಮರಗಳನ್ನ ನಾನೇ ಬಳಕೆಯನ್ನ ಮಾಡಿದೆ, ಅದನ್ನ ಕೊಯ್ದು ನಾನು ಕಟ್ಟದಂತಹ ಮನೆಗೆ ಅದನ್ನ ನಾನು ಬಳಕೆಯನ್ನ ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ರಿ, ಬಹಳ ಹೆಮ್ಮೆಯಿಂದ ಹೇಳಿದ್ರಿ. ಯಾಕೆ ಅಂತ ಅಂದ್ರೆ ಯಾವುದೇ ಆದ್ರೂ ಕೂಡ ನಾವು ಬೆಳೆದದ್ದನ್ನ ನಾವು ಬಳಸುವಾಗ ಆಗುವಂತಹ ಸಂತೋಷ ಅತ್ಯಂತ ಹೆಚ್ಚಾಗಿರುತ್ತೆ. ಅದು ಒಂದ್ ರೀತಿ ಅದೇ ಬೇರೆ ತರಹದ ಒಂದು ಸಂತೋಷವನ್ನ ನೀಡುತ್ತೆ ಅನ್ನುವಂಥದ್ದು. 10 ಮರಗಳನ್ನ ಏನ್ ಹಾಕಿದ್ರ, ಎಷ್ಟು ಹಣವನ್ನ ನೀಡಿ ಗಿಡವನ್ನ ತಂದಿದ್ರಿ, ಎಷ್ಟು ವರ್ಷಗಳ ಕಾಲ ಬೆಳೆಸಿದ್ರಿ? ಅದು ನಾನು 90ನೇ ಇಸವಿಯಲ್ಲಿ ತುಂಬಾ ಮಳೆ ಬರ್ತಾ ಇತ್ತು, ಊರಿಗೆ ಬರ್ತಾ ಇದ್ದೆ ಶನಿವಾರ ಅರಕಲೂರಲ್ಲಿ ಕೆಲಸವನ್ನು ಮುಗಿಸ್ಕೊಂಡು. ಆಗ ಮರಗಳನ್ನು ಬೆಳಿಬೇಕು ಅನ್ನೋ ಉತ್ಮಹತ್ಕರವಾದಂತ ಉತ್ತಕಟವಾದಂತ ಆಕಾಂಕ್ಷೆ ನನಗಿತ್ತು. 10 ಸಸಿಗಳನ್ನು ತಂದು ಆ ಮರಗಳನ್ನು ನಾಟಿ ಮಾಡಿದೆ. ಅವು ಸುಮಾರು 2012ನೇ ಇಸವಿಗೆ ಅವುಗಳ ಸುತ್ತಳತೆ ಒಂದು 3-3.5 ಅಡಿ ಬಂತು. ಆ 10 ಮರಗಳನ್ನ ಕಟಾವು ಮಾಡಿಸಿ ಸುಮಾರು 1 20 ಗನ್ನಡಿ ನನಗೆ ಮರ ಸಿಕ್ತು. ಆ ಮರವನ್ನೇ ಬಳಕೆ ಮಾಡಿ ನಾನು ಮನೆಯನ್ನು ಬೇಲೂರಿನಲ್ಲಿ ನಿರ್ಮಾಣ ಮಾಡಿದ್ದೀನಿ. ಹಾಗಾಗಿ ಪ್ರತಿ ಸಾರಿಲೂ ಆ ಮರಗಳನ್ನ ಮತ್ತೆ ಆ ಮನೆಯ ಒಂದು ಬಾಗಿಲುಗಳನ್ನು ನೋಡಿದಾಗ ನನಗೆ ಎಲ್ಲ ಹಳೆಯ ನೆನಪುಗಳಾಗ್ತದೆ. ಜೊತೆಗೆ ಅದೊಂದು ಖುಷಿ ಕೊಡ್ತಕ್ಕಂಥ ವಿಚಾರ. ಯಾರೋ ಮಾಡಿದ್ದನ್ನ ಯಾರೋ ಬಳಸೋದಲ್ಲ, ನಾವು ಸ್ವತಃ ನಮ್ಮ ಕೈಯಿಂದ ನಾವು ಮಾಡಿರ್ತಕ್ಕಂಥ ಒಂದು ಕೆಲಸ ಈ ಮಟ್ಟಕ್ಕೆ ತಲುಪಿದೆ ಅಂದಾಗ ತುಂಬ ಖುಷಿ ಪಡುತ್ತೆ. ನನ್ನ ಸ್ನೇಹಿತರಿಗೆಲ್ಲ ಈ ವಿಚಾರ ಹೇಳಿದಾಗ ತುಂಬ ಮೆಚ್ಚುಗಳ್ತಾರೆ. ಇವ್ರು ನಿಜವಾದಂತ ಸಾಧನೆ. ಏನೋ ಅಪ್ಪನೋ ಅಜ್ಜನೋ ಯಾರೋ ಮಾಡಿದ್ದನ್ನ ಮಜಾ ಮಾಡೋದಲ್ಲ, ಸ್ವತಃ ನಾವು ಮಾಡಿದ್ರೆ ನಮ್ಮ ಬೆವರಿಗೆ ಅದು ಪ್ರತಿಫಲ ಸಿಗುತ್ತೆ. ಆಗ ಸಿಗ್ತಕ್ಕಂಥ ಸಂತೋಷ ಅದು ಅನುಭವಿಸಿದವನಿಗೆ ಮಾತ್ರ ಗೊತ್ತು. ಆ ರೀತಿ ಸಂತೋಷನ ಪಡ್ತಾ ನಾನು ಮನೆಯಲ್ಲೂ ಸಂತೋಷವಾಗಿರ್ತೀನಿ, ನನ್ನ ತೋಟಕ್ಕೆ ಬಂದರೆ ಆ ಗಿಡ ಮರಗಳನ್ನು ನೋಡ್ತಾ ಅಲ್ಲೇ ನಾನು ಮೈ ಮರಿತೀನಿ. ನಿಜಕ್ಕೂ ಕೆಲವರು ತಪೋಭೂಮಿ ಅಂತ ಹೇಳ್ತಾರೆ, ಹಾಗೆ ನಾವು ಈ ಒಂದು ತಪೋಭೂಮಿ ಅಂತ ಹೇಳ್ಕೊಂಡು ನನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನ ನಾನು ತೋಟದಲ್ಲಿ ಹೆಚ್ಚು ಕಳೀತೀನಿ. ನನಗೆ ಆ ತೋಟ ಬಣ್ಣಿಸಲಾರದಂತ ಒಂದು ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿಯನ್ನಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಮನೆಗೆ ಅಗತ್ಯವಿರುವಂತಹ ಪೂರ್ಣ ಪ್ರಮಾಣದ ಮರವನ್ನ ತೇಗವನ್ನೇ ಬಳಸಿ ನಾನು ಮನೆಯನ್ನ ಮಾಡಿದೆ ಅಂತ ಹೇಳಿ ತಾವು ಹೇಳಿದ್ರಿ. ಅದು ಅಷ್ಟಕ್ಕೂ ಕೂಡ ನೀವು ಮರವನ್ನ ಕೊಂಡಿದ್ದೆ ಆದಲ್ಲಿ ಎಷ್ಟು ಹಣವನ್ನ ವ್ಯಯ ಮಾಡಬೇಕಾಗಿತ್ತು? ಅದು ಆವತ್ತು ನಾನೇನಾದ್ರು ಕೊಳ್ಳೋದಕ್ಕೆ ಹೋಗಿದ್ರೆ ನಾನು ಮನೆ ನಿರ್ಮಾಣ ಮಾಡಿದಂಥದ್ದು 2013 ಸುಮಾರು 2 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಹಣ ಆಗ್ತಿತ್ತು. ಇವತ್ತು ನಾನು ಕುಳಿತುಕೊಳ್ತಕ್ಕಂಥ ಚೇರು, ನಾನು ಊಟ ಮಾಡತಕ್ಕಂಥ ಡೈನಿಂಗ್ ಟೇಬಲ್ಲು ಎಲ್ಲ ಸಹ ನಾನು ಬೆಳೆದಿರ್ತಕ್ಕಂಥ ಮರದಿಂದಲೇ ಆಗಿದೆ ಅಂತ ಹೇಳಿದಾಗ ಅದು ಒಂದು ವಿಶೇಷವಾದಂಥ ಶಕ್ತಿಯನ್ನು ಎನರ್ಜಿಯನ್ನು ನನಗೆ ಕೊಡ್ತದೆ, ಖುಷಿ ಆಗ್ತದೆ. ಇನ್ನೂ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು, ಈ ಪ್ರಕೃತಿಗೆ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕು. ಪ್ರಕೃತಿ ಇವತ್ತು ತುಂಬ ಮಲಿನ ಆಗ್ತಾ ಇದೆ, ನಾವು ಆದಷ್ಟು ಕಸದ ಪ್ರಮಾಣವನ್ನು ತಗ್ಗಿಸಬೇಕು, ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು. ನಾನು ಬೇಲೂರಲ್ಲಿ ವಾಸ ಮಾಡ್ತಿದ್ರು ಸಹ ಕೆಲವರು ಈ ಕಸದ ಗಾಡಿ ಎತ್ತ ಎಲ್ಲ ಬರೆದು ಮುನ್ಸಿಪಾಲ್ಟಿ ಇದೆಲ್ಲ ಬರುತ್ತೆ, ಆದರೆ ನಾನು ಆ ಕೆಲಸ ಮಾಡಲ್ಲ. ಪ್ರತಿದಿನ ನಾನು ಇಲ್ಲಿ ಬರ್ತೀನಿ ಅಂತ ಗೊತ್ತಲ್ಲ, ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಸವನ್ನು ತಂದು ಸಹ ನಾನು ಜಮೀನಿಗೆ ಹಾಕ್ತೀನಿ. ಇದ್ರ ಮೂಲಕನೂ ಸಹ ರಾಮಾಯಣದಲ್ಲೂ ಉಕ್ತಿ ಇದೆ, ಹಳಿಲು ಸೇವೆ ರಾಮನ ಭಕ್ತಿ ಅಂತ ಹೇಳ್ಬಿಟ್ಟು. ಹಾಗೆ ಹಳಿಲು ರಾಮನ ಸೇತುವೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅದು ಮರಳಿಗೆ ಬಿದ್ದು ಆ ಮರಳನ್ನು ತಂದು ಆ ಸೇತುವೆಗಳ ಮಧ್ಯೆ ಹಾಕ್ತಿತ್ತಂತೆ. ಹಾಗೆ ನಮ್ಮದೇ ಆದಂಥ ಎಲ್ಲಿ ಎಲ್ಲಿ ಏನೇನು ಉಳಿಸೋದಕ್ಕೆ ಸಾಧ್ಯ ಆಗಿದೆ, ಪರಿಸರವನ್ನು ಸಂರಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ, ಅಲ್ಲಿ ಸಂರಕ್ಷಣೆಯನ್ನು ಮಾಡಬೇಕು, ಪರಿಸರವನ್ನು ಚೆನ್ನಾಗಿ ಇಟ್ಕೋಬೇಕು. ಪರಿಸರ ಇದ್ದರೆ ಮಾತ್ರ ಮಾನವನ ಉಳಿವು, ಇಲ್ಲದೇ ಇದ್ರೆ ಇದು ಒಂದಲ್ಲ ಒಂದು ದಿನ ಮಾನವನ ಅಳಿವಿಗೆ ದಾರಿ ಮಾಡುತ್ತದೆ. ಯಾವಾಗ ಜನಸಂಖ್ಯೆನೂ ಸಹ ಹಾಗೆ ನಿಯಂತ್ರಣ ಮಾಡಬೇಕು. ನಾವು ಓದುವಂಥ ಸಂದರ್ಭದಲ್ಲಿ ಒಂದು ಉಕ್ತಿಯನ್ನು ನಾವು ಓದಿದ್ದು ಏನು, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು. ಒಂದು ವೇಳೆ ನಿಯಂತ್ರಣ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಕೃತಿನೇ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಎಕನಾಮಿಕ್ಸ್ ಅಲ್ಲಿ ಓದಿದ್ದು. ಈಗ ನೋಡಿ ಕೊರೋನಾ ಟೈಮಲ್ಲಿ ಅದು ರಿಪೀಟ್ ಆಯ್ತು. ಹಾಗಾಗಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಗಿಡ ಮರಗಳನ್ನು ಬೆಳೆಸಬೇಕು. ಅದ್ರ ಮೂಲಕ ನಾವು ಪ್ರಕೃತಿಗೆ ನಮ್ಮದೇ ಆದಂತಹ ಒಂದು ಕಿರುಕಾಣಿಕೆಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದು ನನ್ನ ಒಂದು ಅನುಭವ. ನೋಡಿ, ನೀವು ಆವತ್ತು ವ್ಯಯ ಮಾಡಿದ್ದು ಅಥವಾ ಇನ್ವೆಸ್ಟ್ ಮಾಡಿದ್ದು ಕೇವಲ 30 ರೂಪಾಯಿ, ಒಂದು ಗಿಡಕ್ಕೆ 3 ರೂಪಾಯಿ ಆಗಿ ಇನ್ವೆಸ್ಟ್ ಮಾಡಿದ್ರಿ. ಆನಂತರ ಇನ್ ಯಾವುದೇ ತರಹದ ಶ್ರಮ ಇಲ್ಲ, ತಂದ್ರಿ ನೆಟ್ರಿ ಅಷ್ಟೇ. ಅದು 20 ವರ್ಷಗಳ ನಂತರ ಸುಮಾರು 2-3 ಲಕ್ಷಗಳಷ್ಟು ಬೆಲೆ ಬಾಳುವಂತ ಒಂದು ಸಂಪತ್ತು ಆದಾಯ ನಿಮಗೆ ಆಯ್ತು. ನಿಜ ನಿಜ, ಹೌದು ಹೌದು, ಆ ರೀತಿ ನಾವು ಮಾಡಿದ್ದೆ. ಆದ್ರೆ ನಮ್ಮ ಕರ್ತವ್ಯನ ನಾವು ಮಾಡೋಣ, ಆ ಫಲ ಎಲ್ಲಿ ತಲುಪುತ್ತೋ ಅದು ಆ ದಿನ ತಲುಪುತ್ತೆ. ನಾವು ಮಾಡುವಂತ ಸಂದರ್ಭದಲ್ಲಿ ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಆಸಕ್ತಿಯಿಂದ ನಾವು ಮಾಡಬೇಕು. ಅದಕ್ಕೆ ಒಂದು ಉಕ್ತಿ ಈಗ ನೆನಪಿಗೆ ಬರುತ್ತದೆ ನನಗೆ, ಹಿರಿಯರ ಸಲಹೆ, ಅವರ ಮಾರ್ಗದರ್ಶನ, ಹಾಗೆ ನಿರಂತರವಾದ ಪ್ರಯತ್ನ, ತಾಳ್ಮೆ, ಇವು ಜೀವನದಲ್ಲಿದ್ದರೆ ನಾವೇನಾದ್ರೂ ಗುರಿಯನ್ನು ಸಾಧಿಸಲಿಕ್ಕೆ ಇವೆಲ್ಲ ತುಂಬ ತತ್ವಗಳು ಸಹಾಯಕ ಆಗ್ತವೆ ಅಂತಕ್ಕಂಥದ್ದು ನಮ್ಮ ಒಂದು ಅರಿವಿಗೆ ಬಂದಿರತಕ್ಕಂಥ ವಿಚಾರ. ಸರ್, ನಮ್ಮ ಕೇಳುಗರು ತಮ್ಮನ್ನ ಸಂಪರ್ಕವನ್ನ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನ ಮಾಡುವಂಥದ್ದು? ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಮ್ಮೆ ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 944-800-4453. ಇನ್ನೊಮ್ಮೆ ಹೇಳಿ. 944-800-4453 ಸರ್. ಒಳ್ಳೆಯದು ಸರ್. ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಇವತ್ತು ವಿವರವಾಗಿ ತಾವು ಹಂಚಿಕೊಂಡ್ರಿ, ಧನ್ಯವಾದಗಳು. ನಮಸ್ಕಾರ. ನಮಗೂ ಸಹ, ನಿಮ್ಮ ಆಕಾಶವಾಣಿಯವರಿಗೂ ಸಹ ಇಷ್ಟೆಲ್ಲ ಈ ನಮ್ಮ ಒಂದು ತೋಟಕ್ಕೆ ಬಂದು ನಮ್ಮ ವಿಚಾರಗಳನ್ನು ಕೇಳೋರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದೀರಿ. ನಿಮಗೂ ನಿಮ್ಮ ಆಕಾಶವಾಣಿಗೂ ನನ್ನ ವತಿಯಿಂದ ಧನ್ಯವಾದಗಳು ಸರ್. ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ದೊಡ್ಡ ಬ್ಯಾಡಿಗೆರೆಯ ಪ್ರಗತಿಪರ ಕೃಷಿಕ ರಾಜಶೇಖರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗುಡುವಿ ಮಧುಸೂದನ್. 2 ವಾರಕ್ಕೆ 3 ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೆ ಔಷಧ ಸೇವಿಸಬೇಕು. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಧೂಮಪಾನದ ವ್ಯಸನ, ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-113-56 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೋಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲಾಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಿಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ, ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದುವರೆಗೂ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ಇನ್ನು ಮುಂದೆ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ. ನಂತರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು 6:30 ರಸವಾರ್ತೆ, 6:51 ಗಾನಯಾನ, 7:45 ಕನ್ನಡದಲ್ಲಿ ಭಾಷಣ. ವಿಷಯ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮಹಿಳೆಯರ ಹೆಜ್ಜೆಗಳು. ಈ ವಿಷಯವಾಗಿ ಮಾತನಾಡಿ